ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳು ಹಾಗೂ ರಾಷ್ಟೀಯ ಸ್ವಾಸ್ಥ್ಯ ಬೀಮಾ ಯೋಜನೆಯಲ್ಲಿ ನೋಂದಾಯಿತ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡ 30% ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆ ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿರುವ ಡಾ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನವಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಎಲ್ ಆರ್ ಕರಿಬಸವರಾಜು ಅವರು. ಮೇವಿನ ಸಂರಕ್ಷಣೆ ಹಾಗೂ ಮೌಲ್ಯವರ್ಧನೆಗೆ ಇರುವಂತಹ ಅವಕಾಶಗಳು ಈ ವಿಚಾರವಾಗಿ ಇವತ್ತಿನ ದಿನ ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಎಲ್ ಆರ್ ಕರಿಬಸವರಾಜು ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ಈಗ ಬೇಕಾದಂತಹ ಹುಲ್ಲನ್ನು ಹಸಿರು ಹುಲ್ಲನ್ನು ಸಹ ಬೆಳ್ಕೊಂಡಿರೋರು ಇರ್ತಾರೆ, ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೆದಿರುವಂತವರು ಇರ್ತಾರೆ. ಮುಂದಿನ ದಿನಗಳಿಗಾಗಿ ಅವುಗಳನ್ನ ಸಂರಕ್ಷಣೆ ಮಾಡಿಟ್ಕೊಳ್ಬೇಕು, ಗುಣಮಟ್ಟದ ಜೊತೆಗೆ ಪೋಷಕಾಂಶಗಳು ಸಹ ಕೆಡದೇ ಇರೋ ಹಾಗೆ ಅದನ್ನ ವರ್ಷ ಪೂರ್ತಿ ಬೆಳಕಿಗೆ ಯೋಗ್ಯ ಆಗೋ ರೀತಿಯಲ್ಲಿ ಅವರು ಸಂರಕ್ಷಣೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮೈಸೂರು ಹಾಲು ಒಕ್ಕೂಟದಲ್ಲಿ ನೀವು ಉಪವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ಕ್ಷೇತ್ರದ ಅನುಭವನೂ ತಮಗಿರುತ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಈ ದಿನ ಮೇವಿನ ಸಂರಕ್ಷಣೆ ಅಥವಾ ವ್ಯವಸ್ಥಿತ ಶೇಖರಣೆ ಕೂಡ ಅಂತ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ನಾವು ಹೇಗೆ ಮೇವುಗಳನ್ನ ಮೌಲ್ಯವರ್ಧನೆ ಮಾಡೋದು ಅನ್ನೋದ್ರ ಬಗ್ಗೆ ಈ ದಿನ ನಾನು ತಿಳಿಸ್ಕೊಡಲಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಈ ಮೇವಿನ ಸಂರಕ್ಷಣೆನ ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಈಗ ನಮ್ಮ ದೇಶದಲ್ಲಿ ಒಟ್ಟಾರೆ ಬೆಳೆಯೋ ಪ್ರದೇಶದಲ್ಲಿ, ಅಂದ್ರೆ ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀವಲ್ಲ, ಆ ಪ್ರದೇಶದಲ್ಲಿ ಮೇವಿಗೆ ಅಂತಾನೆ ಮೀಸಲಿಟ್ಟಿರ್ತಕ್ಕಂತ ಪ್ರದೇಶ ನಾವು ನೋಡೋದಾದ್ರೆ ಒಂದು ಅಂದಾಜಿನ ಪ್ರಕಾರ 4% ಮಾತ್ರ ಇದೆ. ಸೊ ಆ ನಿಟ್ಟಿನಲ್ಲಿ ಬೆಳೆದಂತ ಮೇವನ್ನ ಕೊರತೆ ಆಗದಂತೆ ಅಥವಾ ಅದನ್ನ ನಷ್ಟ ಆಗದಂತೆ ಶೇಖರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇನ್ನೊಂದು ಅಂದಾಜು ಮಾಡೋದಾದ್ರೆ ಭಾರತದಲ್ಲಿ ಈಗ ನಮ್ಮಲ್ಲಿ ಮೇವಿನ ಅವಶ್ಯಕತೆ ಅಥವಾ ಬೇಡಿಕೆ ಇರ್ತಕ್ಕಂಥ ಲಭ್ಯತೆಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಈ ಹಸಿರು ಮೇವು ಸರಿಸುಮಾರು 32% ಕೊರತೆ ಇದೆ. ಹಾಗೆ ಒಣಮೇವು ಕೂಡ 21% ಅವಶ್ಯಕತೆಗಿಂತ ಲಭ್ಯತೆ ಕಡಿಮೆ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಈ ಬೆಳೆದಿರುವ ಮೇವನ್ನ ಹಸಿರು ಮೇವು ಆಗಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಒಣಮೇವು ಆಗಿರ್ಬೋದು, ಅದನ್ನ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ನಷ್ಟ ಮಾಡದಂತೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತದೆ. ಸೊ ಈ ಕೊರತೆ ಇರುವಂತದ್ದನ್ನ ನಾವು ಹೇಗೆ ಶೇಖರಣೆ ಅಥವಾ ಸಂರಕ್ಷಣೆ ಮಾಡದೆ ಹೋದ್ರೆ ನಮ್ಗೇನಾಗುತ್ತೆ ಅಂದ್ರೆ ಮುಖ್ಯವಾಗಿ ನಷ್ಟ ಆಗೋದ್ರ ಜೊತೆಯಲ್ಲಿ ಮತ್ತೆ ಈ ಮೇವಿನ ಗುಣಮಟ್ಟ ಅಥವಾ ನಾವು ಕ್ವಾಲಿಟಿ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ನಮ್ಗೆ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಜೊತೆಯಲ್ಲಿ ನಾವು ಈ ಶೇಖರಿಸಿದ ಯಾಕೆ ನಾವು ಇದನ್ನ ವ್ಯವಸ್ಥಿತವಾಗಿ ಶೇಖರಣೆ ಮಾಡೋದಕ್ಕೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ನಾವು ಶೇಖರಣೆ ಮಾಡಿರ್ತಕ್ಕಂಥ ಮೇವನ್ನ ನಾವು ಬಹುಕಾಲ ಉಪಯೋಗ ಮಾಡಬೇಕಾಗ್ತದೆ. ಹೇಗಪ್ಪ ಅಂದ್ರೆ ಈಗ ನಾವು ಒಣ ಮೇವನ್ನ ಅಥವಾ ನಾವು ಯಾವ್ದೋ ಜೋಳ ಅಥವಾ ಇತರೆ ಮುಸ್ಕಿನ ಜೋಳ ಈ ರೀತಿ ಮೇವಿನ ಬೆಳೆಗಳನ್ನ ಅಥವಾ ಬೇರೆ ಬೆಳೆಗಳನ್ನ ಬೆಳೆದಾಗ ಅದು ಕೃಷಿ ತ್ಯಾಜ್ಯ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಮ್ಮೆ ಜೋಳವನ್ನ ಕಟಾವಿಗೆ ಬಂದಾದ ನಂತರ ಅದನ್ನ ನಾವು ಕಾಳು ತೆಗೆದಾದ ನಂತರ ಅದರ ಜೋಳ ಒಣ ಮೇವು ಅಥವಾ ಕಡ್ಡಿ ಏನ್ ಉಳ್ಕೊಳ್ಳುತ್ತಲ್ಲ ಅದು ನಮಗೆ ಮುಂದಿನ ಕಾಲಕ್ಕೆ ಉಪಯೋಗ ಮಾಡೋದಕ್ಕೆ ಅದನ್ನ ಶೇಖರಣೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ನಾವು ಸರಿಯಾಗಿ ಸಮರ್ಪಕವಾಗಿ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಸೊ ನಂತರ ಏನಾಗುತ್ತೆ, ನಮಗೆ ಕೊರತೆ ಇರತಕ್ಕಂಥ ಸಮಯದಲ್ಲೂ ಕೂಡ ನಾವು ಶೇಖರಣೆ ಮಾಡಿರ್ತಕ್ಕಂಥ ಮೇವನ್ನ ನಾವು ಉಳಿಸಬಹುದಾಗಿದೆ. ಅದರ ಜೊತೆಯಲ್ಲಿ ಹಸಿರು ಮೇವನ್ನು ಕೂಡ ಯಾಕೆ ನಾವು ಶೇಖರಣೆ ಮಾಡಬೇಕು ಅನ್ನೋದಾದ್ರೆ, ಉದಾಹರಣೆಗೆ ನಿಮ್ಗೆ ನಾನು ಹೇಳೋದಾದ್ರೆ, ಈಗ ಹಸಿರು ಮೇವನ್ನ ಮುಖ್ಯವಾಗಿ ನಾವು ಮಾನ್ಸೂನ್ ಸಮಯದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ನಾವು ಮೇವನ್ನ ಬೆಳಿತೀವಿ. ಬೆಳೆದಾದ ನಂತರ ಅವಾಗ ನಮಗೆ ಯಥೇಚ್ಛವಾದಂತಹ ಹಸಿರು ಮೇವು ಸಿಕ್ಕುತ್ತೆ, ಅಂದ್ರೆ ಮೇವಿನ ಜೋಳ ಅಥವಾ ಮುಸ್ಕಿನ ಜೋಳ ಆಗಿರ್ಬೋದು. ಅದನ್ನ ನಾವು ಆ ಹಸಿರು ಇರಬೇಕಾದ್ರೆ ಅದರ ಗುಣಮಟ್ಟ ಹಾಳಾಗದಂತೆ, ಸೊ ನಂತರ ನಮಗೆ ಕೊರತೆ ಇರ್ತಕ್ಕಂಥ ಸಮಯದಲ್ಲೂ ಅದನ್ನ ನಾವು ಶೇಖರಣೆ ಮಾಡದಂತ ಸಂದರ್ಭದಲ್ಲಿ ಅದನ್ನ ಉಪಯೋಗ ಮಾಡಬಹುದು. ನಾನು ಮುಂದೆ ಹೇಳ್ತೀನಿ ಹಸಿರು ಮೇವನ್ನ ರಸಮೇವಾಗಿ ತಯಾರಿಸ್ಕೊಂಡು ನಾವು ಅದನ್ನ ಹಾಗೆ ಶೇಖರಿಸಿಟ್ಟು ನಮಗೆ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನ ಉಪಯೋಗ ಮಾಡ್ತಕ್ಕಂಥದ್ದು ಒಂದು. ಅದರ ಜೊತೆಯಲ್ಲಿ ಮುಖ್ಯವಾಗಿ ಈ ಕೃಷಿ ತ್ಯಾಜ್ಯಗಳು, ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ನಾವು ಬೆಳೆದಂತ ಸಂದರ್ಭದಲ್ಲಿ ಅದರ ಒಕ್ಕಣಿ ಮಾಡಿ ಮತ್ತೆ ಕಾಳನ್ನು ಪಡೆದ ನಂತರದಲ್ಲಿ ಇದು ಉಳಿಸಕ್ಕಂತ ತ್ಯಾಜ್ಯ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನಾವು ನಷ್ಟ ಮಾಡದಂತೆ ನಾವು ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಅವಶ್ಯಕತೆಗಿಂತ ನಮ್ಮಲ್ಲಿ ಲಭ್ಯತೆ ಇರತಕ್ಕಂಥದ್ದು ಕೊರತೆ ಇರೋದ್ರಿಂದ ಲಭ್ಯತೆ ಇರುವಂತದ್ದನ್ನು ಸಹ ನಾವು ಸಮರ್ಪಕವಾಗಿ ನಾವು ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಇದು ನಾವು ಯಾಕೆ ಮೇವಿನ ಸಂರಕ್ಷಣೆ ಅಥವಾ ವ್ಯವಸ್ಥಿತವಾದ ಶೇಖರಣೆ ಮಾಡಬೇಕು ಅನ್ನೋದು ಒಂದು ವಿಚಾರ. ಇದ ನಂತರ ನಾವು ನೋಡ್ತಾ ಹೋಗೋಣ, ಅದರಲ್ಲಿ ಮುಖ್ಯವಾಗಿ ನಾವು ಒಣ ಮೇವು ಮತ್ತೆ ಹಸಿರು ಮೇವು ಅಂತ ಹೇಳ್ತೀವಲ್ಲ, ಅದರಲ್ಲಿ ಮೊದಲಿಗೆ ನಾವು ಒಣ ಮೇವನ್ನ ಯಾವ ರೀತಿ ನಾವು ಶೇಖರಣೆ ಮಾಡೋದು, ಅಂದ್ರೆ ಯಾವ್ಯಾವ ವಿಧಾನದಲ್ಲಿ ನಾವು ಇದನ್ನ ಸಂರಕ್ಷಣೆ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಒಣ ಮೇವಿಗೆ ಬಹಳಷ್ಟು ಒತ್ತು ಕೊಡ್ತೀವಿ. ಯಾಕೆ ಅಂದ್ರೆ ನಿಮಗೆ ತಮಗೆಲ್ರಿಗೂ ಗೊತ್ತಿರ್ಬೋದು, ಈಗ ಭತ್ತ ಇರ್ಬೋದು ಅಥವಾ ಜೋಳ ಇರ್ಬೋದು, ಮುಖ್ಯವಾಗಿ ಭತ್ತದಲ್ಲಿ ನಾವ್ ಏನ್ ಮಾಡ್ತಾರೆ, ಈಗ ಯಾಂತ್ರೀಕರಣ ಆಗಿರೋದ್ರಿಂದ ಕುಯ್ಲು ಮಾಡುವಂತ ಸಂದರ್ಭದಲ್ಲಿ ಅದು ನಾವು ಯಂತ್ರಕ್ಕೆ ಉಪಯೋಗ ಮಾಡಿದಾಗ ಕಾಳನ್ನು ತೆಗೆದುಕೊಂಡು ಉಳಿದಿರ್ತಕ್ಕಂಥ ಮೇವು ಬಹಳಷ್ಟು ಹಾಗೆ ನಷ್ಟ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ನಷ್ಟವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಯಾಂತ್ರೀಕರಣಕ್ಕಿಂತ ನಾವು ಕೈಯಿಂದ ಕುಯ್ಲು ಮಾಡಿದಂತ ಸಂದರ್ಭದಲ್ಲಿ ನಮಗೆ ಹೆಚ್ಚು ಮೇವನ್ನ ನಾವು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಣ ಮೇವನ್ನ ನಾವು ಶೇಖರಣೆ ಯಾವ ರೀತಿ ಮಾಡೋದು ಅಂದ್ರೆ, ಮೊದಲನೇ ವಿಧಾನದಲ್ಲಿ ನಾವು ಮೆದೆ ಹಾಕೋದು ಅಂತ ಹೇಳ್ತೀವಿ, ಅಥವಾ ಕೆಲವು ಭಾಗದಲ್ಲಿ ಅದನ್ನ ಬಣವೆಯನ್ನ ಹಾಕೋದು ಅಂತ. ಸೊ ಈ ವಿಧಾನವನ್ನ ನಾವು ಅನುಸರಿಸಬೇಕಾದ್ರೆ ಯಾವುದೇ ಒಣ ಮೇವಿಗೆ ಯಾವುದೇ ಬೆಳೆಯನ್ನ ಬೆಳೆದಿರತಕ್ಕಂತ ಒಣ ಮೇವನ್ನ ಶೇಖರಿಸ್ ನಾವು ಕುಯ್ಲಾದ ನಂತರ ಒಕ್ಕಣೆ ಮಾಡಿದ ಆದ ನಂತರ ಈ ಮೇವನ್ನ ನಾವು ಮೆದೆ ಹಾಕ್ತಕ್ಕಂಥ. ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶಗಳಂದ್ರೆ, ಸೊ ಅದರಲ್ಲಿ ಇರ್ತಕ್ಕಂಥ ಜೋಳದ ಕಡ್ಡಿ ಅಥವಾ ಭತ್ತದ ಹುಲ್ಲು ಅದು ಚೆನ್ನಾಗಿ ಒಣಗಿರ್ಬೇಕು. ಅಂದ್ರೆ ಸರಿ ಸುಮಾರು ಶೇಕಡ ಅದರಲ್ಲಿರ್ತಕ್ಕಂಥ ತೇವಾಂಶ 10% ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಶೇಖರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲವಾದಲ್ಲಿ ಏನಾಗುತ್ತೆ, ಅದರಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಶೇಖರಣೆ ಮಾಡಿದಾಗ ಅದರಲ್ಲಿ ಶಿಲೀಂಧ್ರ ಅಥವಾ ಬೂಸ್ಟ್ ಬರ್ತಕ್ಕಂಥ ಸಂದರ್ಭಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ಅದು ಜಮೀನಲ್ಲೇ ಚೆನ್ನಾಗಿ ಒಣಗಿರ್ಬೇಕಾಗಿರುತ್ತೆ. ಸೊ ಜೊತೆಯಲ್ಲಿ ನಾವು ಮೆದೆ ಹಾಕ್ಬೇಕಾದ್ರೆ ಅದನ್ನ ಕಂತೆಗಳ ರೂಪದಲ್ಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ಕಟಾವು ಮಾಡಿ ಆದ ನಂತರ, ಒಕ್ಕಣೆ ಮಾಡಿ ಆದ ನಂತರ ಅದನ್ನ ನಾವು ಬಂಡ್ಲಕ್ ಮಾಡಿದ್ರೆ ಅಥವಾ ಅದನ್ನ ನಾವು ಮೆದೆ ಹಾಕ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಮೆದೆ ಹಾಕೋದು ಯಾವ ರೀತಿ ಹಾಕೋದು ಅಂತ ಅಂದ್ರೆ, ಬಹಳಷ್ಟು ರೈತ ಬಂದರು ಬಹಳ ಹಿಂದಿನ ಕಾಲದಿಂದ ಮೆದೆ ಹಾಕೋದನ್ನ ಎಲ್ರಿಗೂ ಗೊತ್ತಿರ್ತದೆ. ಆದ್ರೆ ಕೆಲವೊಂದು ನಾವು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಅದು ನಾವು ಬಣವೆ ಹಾಕಿದಾಗ ಸೊ ಅಲ್ಲಿ ನೀರು ನಿಂತ್ಕೊಳ್ಳೋಂತ ವ್ಯವಸ್ಥೆಯಲ್ಲಿ ಇರುತ್ತೆ, ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಎತ್ತರದ ಪ್ರದೇಶದಲ್ಲಿ ಹಾಕ್ಬೇಕಾಗುತ್ತೆ. ಸೊ ಒಂದು ಇನ್ನೊಂದು ಏನಂದ್ರೆ, ಮಳೆ ಬಂದಾಗ ಕೂಡ ಅದು ತೊಯ್ದಂತೆ ಅಥವಾ ನೆನೆಯದಂತೆ ಅದಕ್ಕೆ ನಾವು ಸಂರಕ್ಷಣೆ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ಮಾಡೋದು ಆದ್ರೆ, ನಾವು ಕಂತೆಗಳನ್ನ ಹಾಕ್ಬೇಕಾದ್ರೆ ಕೆಳಗಡೆ ಯಾವುದೇ ಮರದ ದಿಮ್ಮಿಗಳನ್ನ ಹಾಕ್ಬೇಕಾಗುತ್ತೆ ಸೊ ನಮ್ಮ ಭೂಮಿ ಮೇಲೆ. ಸೊ ಅವಾಗ ಏನಾಗುತ್ತೆ, ಮಳೆಯಿಂದ ಬಂದಂತ ನೀರು ಇದಕ್ಕೆ ಸೇರದಂತೆ ಅನುಕೂಲ ಆಗುತ್ತೆ. ಇಲ್ಲ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಕೆಳಗಡೆ ಕಲ್ಲುಗಳನ್ನಾದ್ರೂ ಹಾಕ್ಬೋದಾಗಿರುತ್ತೆ. ಒಂದು ಇದನ್ನ ನಾವು ಮೆದೆ ಹಾಕ್ತಾ ಹಾಕ್ತಾ ಹಾಕ್ತಾ ಕೊನೆಗೆ ನಾವು ಎಲ್ಲಾ ನಮ್ಮ ಇರ್ತಕ್ಕಂಥ ಮೇವನ್ನ ನಾವು ಮೆದೆ ಮಾಡಿ ಆದಂತ ಗೋಪುರವಾಗಿ ಅದನ್ನ ನಾವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ, ಮುಗಿಸ್ಬೇಕಾಗುತ್ತೆ. ಯಾಕೆಂದ್ರೆ ಮಳೆ ಬಿದ್ದಂತ ಸಂದರ್ಭದಲ್ಲಿ ಆ ಒಂದು ಮೆದೆ ಒಳಗಡೆ ಹೋಗದಂತೆ ಸರಾಗವಾಗಿ ನೀರು ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವ ರೈತರು ಏನ್ ಮಾಡ್ತಾರೆ ಅಂದ್ರೆ, ಈ ಒಣ ಮೇವನ್ನ ಮೆದೆ ಹಾಕ್ಬೇಕಾದ್ರೆ ಅದನ್ನ ಪದರಗಳ ಪದರ ರೂಪದಲ್ಲಿ ಹಾಕ್ತಾ ಇರ್ಬೇಕಾದ್ರೆ ಸೊ ಹರಳು ಉಪ್ಪನ್ನು ಕೂಡ ಹಾಕ್ತಾ ಹೋಗ್ತಾರೆ. ಸೊ ಹರಳು ಉಪ್ಪನ್ನ ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಉಪಯೋಗ ಏನಪ್ಪ ಅಂತಂದ್ರೆ, ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಉಪ್ಪಿನಕಾಯಿಗೆ ಉಪ್ಪನ್ನು ಹಾಕ್ತೀವಿ, ಯಾಕಂದ್ರೆ ಬಹಳಷ್ಟು ದಿನ ಅದು ಕೆಡದೆ ಅಂತಿರಲಿಲ್ಲ, ಅದನ್ನು ಸ್ವಲ್ಪ ಹೆಚ್ಚಾಗಿ ನಾವು ಹಾಕ್ತೀವಿ ಒಂದು. ಸೊ ಹಾಗೆ ಇದರಲ್ಲೂ ಕೂಡ ಏನಾದ್ರೂ ಅದರಲ್ಲಿ ಸ್ವಲ್ಪ ಪ್ರಮಾಣದ ತೇವಾಂಶ ಹೆಚ್ಚಾದಂತ ಸಂದರ್ಭದಲ್ಲಿ ಸೊ ಆ ತೇವಾಂಶನ ಹೊರಗಡೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಒಂದು. ಮತ್ತೆ ನಾವು ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ, ಅಂದ್ರೆ ಕೆಡದಂತೆ ಕಾಪಾಡ್ತಕ್ಕಂಥದ್ದು. ಅಂದ್ರೆ ಜೊತೆಯಲ್ಲಿ ಸೊ ಮೇವು ಸ್ವಲ್ಪ ಮೆದುವಾಗಿ ಅದು ರುಚಿಕರವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಸೊ ಅದನ್ನ ಕೆಲವು ರೈತರು ಹರಳು ಉಪ್ಪನ್ನ ನೆರೆ ರೂಪದಲ್ಲಿ ಹಾಕ್ಬೇಕಾದ್ರೆ ಪದರ ಪದರ ರೂಪದಲ್ಲಿ ಹಾಕ್ತಾ ಹೋಗ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದಂತ ಒಂದು ಮೆದೆ ಹಾಕುವಂತ ಒಂದು ಅಥವಾ ಬಣೆ ಹಾಕುವುದು ಅಂತ ನಾವು ಹೇಳ್ತೀವಿ, ಒಣಮೇವನ್ನ ಶೇಖರಣೆ ಅಥವಾ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತದ್ದು ನಾವು ಹೇ ಮೇಕಿಂಗ್ ಅಂತ ಹೇಳ್ತೀವಿ ಅಥವಾ ಒಣ ಹಸಿರು ಮೇವು ಅಂತ ಕೂಡ ಹೇಳ್ತೀವಿ. ಸೊ ಈ ಒಣ ಹಸಿರು ಮೇವು ಅಂದ್ರೆ ಏನು ಅಂತಂದ್ರೆ, ಪೂರ್ಣವಾಗಿ ನಾವು ಒಕ್ಕಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ನಾವು ಮೇವಿಗೆ ಅಂತಾನೆ ಕೆಲವೊಂದು ಬೆಳೆಗಳನ್ನ ಬೆಳೆದಂತ ಸಂದರ್ಭದಲ್ಲಿ, ಅಂದ್ರೆ ಅದರಲ್ಲಿ ಬಹುಮುಖ್ಯವಾದಂತ ಬಹುವಾರ್ಷಿಕ ಬೆಳೆಗಳಾದಂತ ಗಿನಿ, ರೋಡ್ ಅಥವಾ ಹುರುಳಿ ಕೂಡ ಇರಬಹುದು. ಸೊ ಇಂಥದನ್ನ ನಾವು ಮೇವಿಗೆ ಬೆಳೆಯೋದಕ್ಕಿಂತ ಕಾಳಿಗಿಂತ ಮೇವಿಗೆ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕಾಳು ಕಟ್ಟಿ ಆದಂತ ಸಂದರ್ಭದಲ್ಲಿ ಆ ಹಸಿರತೆಯಲ್ಲಿ ಇರ್ತಕ್ಕಂಥದ್ದು ಇನ್ನು ಸ್ವಲ್ಪ ಹಸಿರಾಗಿ ಇರುತ್ತೆ, ಪೂರ್ಣವಾಗಿ ಒಣಗಿರಲ್ಲ. ಅಂಥದನ್ನು ನಾವು ಕುಯ್ದು ಹಾಗೆ ಅಲ್ಲೇ ಚಿಕ್ಕ ಚಿಕ್ಕದಾಗಿ ಮೆರೆ ಆಗ್ತಕ್ಕಂಥದ್ದು. ಸೊ ಆವಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಇರ್ತಕ್ಕಂತ ನೀರಿನ ಅಂಶ ಬಹಳಷ್ಟು ಹಾವಿಯಾಗಿ ಹೋಗಿರುತ್ತೆ, ಬಟ್ ಅದ್ರ ಮೇವು ಹಸಿರತೆಯನ್ನು ಹೊಂದಿರುತ್ತೆ. ಇದನ್ನ ನಾವು ಒಣ ಹಸಿರು ಮೇವು ಅಂತಾನು ಕೂಡ ಹೇಳ್ತೀವಿ, ಹೇ ಮೇಕಿಂಗ್ ಅಂತ ಹೇಳ್ತೀವಿ. ಸೊ ಈ ಹೇ ಮೇಕಿಂಗ್ ಅಂತಕ್ಕಂತ ಒಂದು ಒಣಮೇವಿನ ಸಂರಕ್ಷಣಾ ವಿಧಾನ ಇದು ಹುರುಳಿಗೆ ಬಹಳ ಮುಖ್ಯವಾಗಿ ಹೊಂದ್ಕೊಳ್ಳುತ್ತೆ. ಜೊತೆಯಲ್ಲಿ ಅಲಸಂದೆ ಮೇವನ್ನು ಕೂಡ ನಾವು ಈ ವಿಧಾನದಲ್ಲಿ ನಾವು ಸಂರಕ್ಷಣೆಯನ್ನು ಮಾಡಬಹುದಾಗಿರುತ್ತೆ. ಮತ್ತೆ ಬಹುವಾರ್ಷಿಕ ಮೇವಾದಂತ ಗಿನಿ ಮತ್ತು ರೋಡ್ ಹುಲ್ಲುಗಳನ್ನು ಕೂಡ ನಾವು ಈ ಒಂದು ವಿಧಾನದಲ್ಲಿ ಸಂರಕ್ಷಣೆಯನ್ನ ಮಾಡ್ಕೋಬಹುದಾಗುತ್ತೆ. ಇವೆರಡು ಬಹಳ ಮುಖ್ಯವಾದಂತದ್ದು. ಇದ್ರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಬೇಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಬೇಲಿಂಗ್ ಅಂತಂದ್ರೆ ಅದಕ್ಕೆ ಆದಂತ ಒಂದು ಯಂತ್ರಗಳು ಬಂದಿದೆ. ಅಂದ್ರೆ ಈಗ ನಾವು ಉದಾಹರಣೆಗೆ ನಾವು ನಮ್ಮ ಜಮೀನಲ್ಲಿ ಈ ಭತ್ತವನ್ನ ಯಾಂತ್ರೀಕರಣದಿಂದ ಕುಯ್ಲು ಮಾಡ್ತೀವಿ. ಸೊ ಅದರಿಂದ ಹೊರ ಬಿದ್ದಂತ ಒಣ ಹುಲ್ಲನ್ನ ಈ ಒಂದು ಯಂತ್ರ ಅದನ್ನು ತೆಗೆದುಕೊಂಡು ಬಂಡಲ್ ರೂಪದಲ್ಲಿ ಕಟ್ಟಕ್ಕಂಥದ್ದು, ಅದು ನಾವು ಬೇಲಿಂಗ್ ಅಂತ ಹೇಳ್ತೀವಿ, ಬೇಲಿಂಗ್ ಟೆಕ್ನಾಲಜಿ ಅಂತ. ಉಂಡೆ ರೂಪದಲ್ಲಿ ಅದನ್ನ ಸ್ವಲ್ಪ ಒತ್ತಡೀಕರಣ ಮಾಡ್ಬಿಟ್ಟು ಅದನ್ನ ಕಟ್ತಕ್ಕಂಥದ್ದು. ಇದರಿಂದ ನಮ್ಗೆ ಉಪಯೋಗ ಏನಪ್ಪ ಅಂತಂದ್ರೆ, ಸೊ ನಾವು ಹಾಗೆ ಒಣ ಹುಲ್ಲನ್ನ ಶೇಖರಣೆ ಮಾಡೋದಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಮೇವನ್ನ ನಾವು ಶೇಖರಣೆ ಮಾಡಬಹುದಾಗಿರುತ್ತೆ, ಇದು ಬೇಲಿಂಗ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಇನ್ನೊಂದು ಇತ್ತೀಚಿನ ದಿನದ ಒಂದು ತಂತ್ರಜ್ಞಾನ ಅಂತ ಹೇಳಿದ್ರೆ ನಾವು ಮೇವಿನ ಬಿಲ್ಲೆಗಳು ಅಥವಾ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಪಾಡರ್ ಬ್ಲಾಕ್ ಅಂತ ಹೇಳ್ತೀವಿ. ಅಂದ್ರೆ ಮೇವಿನ ಬಿಲ್ಲೆಗಳನ್ನ ತಯಾರಿಸ್ತಕ್ಕಂಥ, ಮೇವಿನ ಬಿಲ್ಲೆಗಳನ್ನ ತಯಾರಿಸ್ತಕ್ಕಂಥದ್ದು ಹೇಗೆ ಅಂದ್ರೆ ಯಾವುದೇ ಒಣ ಮೇವನ್ನ ಅದನ್ನ ಚಿಕ್ಕ ಚಿಕ್ಕದಾಗಿ ಮೇವು ತುಂಡರಿಸುವ ಯಂತ್ರದಿಂದ ತುಂಡರಿಸಿ ಅದನ್ನ ಒತ್ತಡೀಕರಿಸಿ, ಅಂದ್ರೆ ಡೆನ್ಸಿಫಿಕೇಶನ್ ಅಂತ ಹೇಳ್ತೀವಿ, ಒತ್ತಡೀಕರಿಸಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮೌಲ್ಯವರ್ಧನನು ಮಾಡಬಹುದು. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಪಶು ಆಹಾರನ ಅಥವಾ ತಿಂಡಿಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದರ ಜೊತೆಗೆ ಮಿಶ್ರಣವನ್ನ ಮಾಡಿ ಅದನ್ನ ಒತ್ತಡೀಕರಿಸಿ ಬಿಲ್ಲೆಗಳ ರೂಪದಲ್ಲಿ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವು ಮೇವಿನ ಬಿಲ್ಲೆಗಳು ಅಂತ ಹೇಳ್ತೀವಿ. ಅಂದ್ರೆ ಇದು ಕೂಡ ಅಷ್ಟೇ, ಸೊ ಬಹಳಷ್ಟು ಒಂದು ಪ್ರದೇಶದಲ್ಲಿ ಶೇಖರಣೆ ಮಾಡೋದಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಪ್ರಮಾಣದ ಮೇವನ್ನ ಒಣಹುಲ್ಲನ್ನ ನಾವು ಶೇಖರಣೆ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇನ್ನು ಕೆಲವು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಧಾನಗಳು ಅಂತಂದ್ರೆ, ನಾವು ಈಗ ಒಣಮೇವನ್ನ ನಮ್ಮಲ್ಲಿ ಮೇವು ತುಂಡರಿಸುವ ಯಂತ್ರ ಇತ್ತು ಅಂತಂದ್ರೆ ಅದನ್ನ ತುಂಡರಿಸಿ ದೊಡ್ಡ ದೊಡ್ಡ ಚೀಲಗಳಲ್ಲಿ ತುಂಬಿಡ್ತಕ್ಕಂಥದ್ದು, ಅಥವಾ ನಮ್ಮ ಮನೆಯಲ್ಲಿ ದಾಸ್ತಾನು ಮಾಡ್ಲಿಕ್ಕೆ ಸಾಕಷ್ಟು ಪ್ರದೇಶ ಇದೆ ಅಥವಾ ಗುಂಡಿ ರೂಪದಲ್ಲಿ ಪ್ರದೇಶ ಇದೆ ಅಂದ್ರೆ ತುಂಡರಿಸಿ ಅದನ್ನ ಅದರಲ್ಲಿ ತುಂಬತಕ್ಕಂಥದ್ದು. ಸೊ ಇದು ಕೂಡ ಮುಖ್ಯವಾದಂತಂದ್ರೆ ನಾವು ಮೇವನ್ನ ಯಾವುದೇ ಮೇವನ್ನ ನಾವು ರಾತುಗಳಿಗೆ ಕೊಡ್ಲಿಕ್ಕೆ ಹಾಗೆ ಕೊಡೋದ್ರ ಜೊತೆಯಲ್ಲಿ ಅದನ್ನ ತುಂಡರಿಸಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಆಹಾರವನ್ನ ಅಥವಾ ಮೇವನ್ನ ಸ್ವೀಕರಣೆ ಮಾಡ್ಲಿಕ್ಕೆ ಅದಕ್ಕೆ ಸುಲಭ ಆಗುತ್ತೆ, ಅದರಲ್ಲಿ ನಷ್ಟ ಕೂಡ ಕಡಿಮೆ ಆಗುತ್ತೆ. ಸೊ ಈ ದೃಷ್ಟಿನಲ್ಲಿ ಮೇವನ್ನ ತುಂಡರಿಸಿ ನಾವು ಶೇಖರಣೆ ಮಾಡ್ತಕ್ಕಂಥದ್ದು. ಇಷ್ಟು ನಾವು ಮುಖ್ಯವಾದಂತ ಒಣಮೇವನ್ನ ಶೇಖರಣೆ ಮಾಡ್ತಕ್ಕಂಥ ವಿಧಾನಗಳು ಅಂತ ನಾವು ಹೇಳ್ತೀವಿ. ಸೊ ಈ ಒಣಮೇವನ್ನ ಶೇಖರಣೆ ಮಾಡೋದ್ರ ಜೊತೆಯಲ್ಲಿ ನಾವು ಪೌಷ್ಟೀಕರಣ ಅಂತ ಹೇಳ್ತೀವಿ, ಅಂದ್ರೆ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನ ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಬೋದು, ಅದರಲ್ಲೂ ಮುಖ್ಯವಾಗಿ ಒಣಮೇವನ್ನ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಯಾವುದೇ ಒಣಮೇವಾಗಿರ್ಬೋದು ಅದರಲ್ಲಿ ಪೋಷಕಾಂಶಗಳು ಬಹಳಷ್ಟು ಕಡಿಮೆ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಒಣಮೇವಲ್ಲಿ ಇರ್ತಕ್ಕಂಥದ್ದು ನಾವು ಫ್ರೂಟ್ ಫೈಬರ್ ಅಂತ ಹೇಳಿದ್ರೆ ಕಚ್ಚಾ ನಾರು, ನಾರಿನ ಅಂಶ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವು ರಾತ್ರಿಗಳಿಗೆ ಅದನ್ನ ಸಾಕಷ್ಟು ಬಾರಿ ಹಾಗೆ ಕೊಟ್ಟಾಗ ಏನಾಗುತ್ತೆ, ಬಹಳಷ್ಟು ನಷ್ಟ ಆಗಂತ ಸಂದರ್ಭ. ಅದಕ್ಕೆ ನಾವು ಅದನ್ನ ಉಪಯೋಗ ಮಾಡ್ಲಿಕ್ಕೆ ರಾತ್ರಿಗೆ ಅನುಕೂಲ ಆಗ್ಲಿ ಅಂತ ಅದಕ್ಕೆ ನಾವು ಮೌಲ್ಯವರ್ಧನೆ ಮಾಡಿದಾಗ ಅದರ ಸದ್ಬಳಕೆ ಹೆಚ್ಚಾಗುತ್ತೆ. ಸೊ ಆಗ ಯಾವ ರೀತಿ ನಾವು ಒಣಮೇವನ್ನ ಮೌಲ್ಯವರ್ಧನೆ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ನಾವು ನಾನು ಈಗಾಗಲೇ ಹೇಳಿದೆ ಮೆದೆ ಹಾಕ್ತಕ್ಕಂತ ಸಂದರ್ಭದಲ್ಲಿ ಉಪ್ಪನ್ನ ಹಾಕ್ತಕ್ಕಂಥದ್ದು, ಅಥವಾ ನಾವು ಒಣಮೇವನ್ನ ತುಂಡರಿಸಿ ಕೊಡಬೇಕಾದಂತ ಸಂದರ್ಭದಲ್ಲಿ ಉಪ್ಪಿನ ಒಂದು ದ್ರಾವಣವನ್ನ ಮಾಡಿಕೊಂಡು ಉಪ್ಪಿನ ದ್ರಾವಣವನ್ನ ನಾವು ಈಗ ಮೇವು ಕೊಡ್ಲಿಕ್ಕೆ ಒಂದು 2 ಗಂಟೆ ಅಥವಾ 3 ಗಂಟೆ ಮುಂಚಿತವಾಗಿ ಆ ದ್ರಾವಣವನ್ನ ತುಂಡರಿಸಿದ ಮೇವಿಗೆ ಸಿಂಪರಣೆ ಮಾಡಿ ತದನಂತರ ಕೊಡ್ತಕ್ಕಂಥದ್ದು. ಆವಾಗ ಏನಾಗುತ್ತೆ, ಆ ಮೇವಿಗೆ ಸ್ವಲ್ಪ ರುಚಿ ಬರ್ತಕ್ಕಂಥದ್ದು, ಅಂದ್ರೆ ರಾತ್ರಿ ತಿನ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಏನಾಗಿರುತ್ತೆ, ಅದರಲ್ಲಿ ನಾರಿನಂಶ ಹೆಚ್ಚು ಪ್ರಮಾಣ ಇರೋದ್ರಿಂದ ಅದು ಮೆದು ಆಗುತ್ತೆ, ಜೀರ್ಣಕ್ರಿಯೆಗೆ ಅನುಕೂಲ ಆಗ್ತಕ್ಕಂಥದ್ದು. ಮುಂದುವರೆದಂತೆ ಇನ್ನೊಂದು ಬಂದು ನಾವು ಯೂರಿಯಾ ಸಿಂಪರಣೆ ಅಂತ ಕೂಡ ಹೇಳ್ತೀವಿ. ಸೊ ಇದು ಯೂರಿಯಾ ಸಿಂಪರಣೆ ಅಂತ ಹೇಳಿದ್ರೆ, ಒಣಮೇವನ್ನ ನಾನು ಆಗ್ಲೇ ಮೆದೆ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಅಂತ ಸಂದರ್ಭದಲ್ಲೂ ಕೂಡ ಈ ಯೂರಿಯಾವನ್ನು 4% ಯೂರಿಯಾದ ದ್ರಾವಣವನ್ನ ಮಾಡಿಕೊಂಡು ನಾವು ಮೇವನ್ನ ಈ ಮೆದೆ ರೂಪದಲ್ಲಿ ಹಾಕ್ಬೇಕಾದ್ರೆ, ಇದನ್ನ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಮೆದೆ ರೂಪದಲ್ಲಿ ಶೇಖರಣೆ ಮಾಡುವಂತ ಸಂದರ್ಭದಲ್ಲಿ ಈ 4% ಯೂರಿಯಾವನ್ನ ಸಿಂಪರಣೆ ಮಾಡಿದಂತ ಸಂದರ್ಭದಲ್ಲಿ ಗಾಳಿ ಹಾಡದಂತೆ ಅದನ್ನ ಕವರ್ ಮಾಡ್ಬೇಕಾಗುತ್ತೆ ಪ್ಲಾಸ್ಟಿಕ್ ಶೀಟ್ ಅಲ್ಲಿ. ಅಥವಾ ಮೊದ್ಲು ತುಂಬಾ ಹಿಂದಿನ ಕಾಲದಲ್ಲಿ ಅದಕ್ಕೆ ತಂತಿ ಜಾಲರಿ ಬರ್ತಾ ಇತ್ತು. ಸೊ ಅದರಲ್ಲಿ ಹಾಕ್ತಾ ಹಾಕ್ತಾ ಪದರು ಪದರ ರೂಪದಲ್ಲಿ ಹಾಕ್ತಾ ಹಾಕ್ತಾ ಈ ಒಂದು 4% ಯೂರಿಯಾ ದ್ರಾವಣವನ್ನ ಹಾಕ್ತಾ ಅದನ್ನ ಚೆನ್ನಾಗಿ ತುಳಿದು ತುಂಬಿ ನಂತರ ಅದನ್ನ ಗಾಳಿ ಆಡದಂತೆ 3 ವಾರಗಳ ಕಾಲ ಇಡ್ತಿದ್ರು. ಸೊ ಯೂರಿಯಾ ಸಿಂಪರಣೆ ಯಾಕೆ ಮಾಡ್ತಾರೆ ಅಂದ್ರೆ, ನಾವು ಯೂರಿಯಾ ಸಿಂಪರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಮೇವಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ ಅಂತ ಒಂದು ವೈಜ್ಞಾನಿಕವಾಗಿ ಇರೋದ್ರಿಂದ ಮಾಡ್ತಕ್ಕಂಥದ್ದು. ಸೊ ನಾವು ಈ ಯೂರಿಯಾ ಆವಿಯಾಗಿ ಹೋಗೋದ್ರಿಂದ ಇದನ್ನ ನಾವು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಕವರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕನಿಷ್ಠ 3 ವಾರಗಳ ಕಾಲ ಅದರಲ್ಲಿರ್ತಕ್ಕಂಥ ಅನಿಲ ಅದೆಲ್ಲ ಮೇವಿಗೆ ಸೇರ್ಕೋಬೇಕಾಗುತ್ತೆ. ತದನಂತರ ಇದನ್ನ ಓಪನ್ ಮಾಡಿ ಕೊಡುವುದಾಗಿರುತ್ತೆ. ಒಂದು ಅದರಲ್ಲಿರ್ತಕ್ಕಂಥ ಸ್ವಲ್ಪ ಪ್ರೋಟೀನ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು, ಒಂದು ನಾರಿನಂಶ ಮೇದು ಆಗ್ತಕ್ಕಂಥದ್ದು ಮತ್ತೊಂದು. ಇವೆರಡು ಅನುಕೂಲತೆ ಇರೋದ್ರಿಂದ ಯೂರಿಯಾ ಸಿಂಪರಣೆಯನ್ನ ಯೂರಿಯಾ ದ್ರಾವಣದ ಸಿಂಪರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಜಾಗ್ರತೆ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಯೂರಿಯಾ ದ್ರಾವಣ ಸಿಂಪರಣೆಯಲ್ಲಿ 4%ಕ್ಕಿಂತ ಹೆಚ್ಚಿನ ಪ್ರಮಾಣದ ಯೂರಿಯಾವನ್ನ ಹಾಕಬಾರ್ದು ನಾವು. ಅದಾದ್ರೆ ಅದು ಯೂರಿಯಾ ಟಾಕ್ಸಿಸಿಟಿ ಹಾಕಂತ ಸಂದರ್ಭಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ಆದಷ್ಟು 4% ಅದಕ್ಕಿಂತ ಕಡಿಮೆಯ ಒಂದು ಯೂರಿಯಾ ದ್ರಾವಣವನ್ನ ಮಾಡ್ತಕ್ಕಂಥದ್ದು, ಮತ್ತೆ 3 ವಾರಗಳ ಕಾಲ ಅದನ್ನ ನಾವು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಗಾಳಿ ಹಾರದಂತೆ ಇಡಬೇಕಾಗುತ್ತೆ. ನಂತರ ನಾವು ಓಪನ್ ಮಾಡಿದಂತ ಸಂದರ್ಭದಲ್ಲಿ ಸೊ ಅದರಲ್ಲಿ ಅನಿಲ ಹೊರಗಡೆ ಹೋಗುತ್ತೆ, ನಂತರದಲ್ಲಿ ನಾವು ಮೇವನ್ನ ಉಪಯೋಗ ಮಾಡಬಹುದಾಗಿರುತ್ತೆ. ಇದು ಬಹಳ ಮುಖ್ಯ. ಸೊ ಇವೆರಡು ಬಹಳ ಮುಖ್ಯವಾದಂತ ಒಣ ಮೇವನ್ನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ಸೊ ಅದರ ಜೊತೆಯಲ್ಲಿ ಇನ್ನು ಇನ್ಸ್ಟೆಂಟ್ ಮೆಥಡ್ ಅಂತ ಹೇಳ್ತೀವಿ ಅಂದ್ರೆ, ಆ ದಿನಕ್ಕೆ ನಾವು ಯಾವ ರೀತಿ ಒಣ ಮೇವನ್ನ ಮೌಲ್ಯವರ್ಧನೆ ಮಾಡಬಹುದು ಅಂತ ನಿಮ್ಗೆ ಸುಲಭವಾಗಿ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಸೊ ನಾವು ಒಣ ಮೇವನ್ನ ಜೋಳದ ಕಡ್ಡಿ ಅಥವಾ ಭತ್ತದುಳ್ಳು ಅಥವಾ ರಾಗಿ ಹುಲ್ಲನ್ನ ನಾವು ಆ ದಿನಕ್ಕೆ ಬೇಕಾದಂತ ಮೇವನ್ನು, ಉದಾಹರಣೆಗೆ ಹೇಳಿದ್ರೆ 10 ಅಥವಾ 20 ಕೆಜಿಯಷ್ಟು ನಮ್ಗೆ ಆ ದಿನಕ್ಕೆ ಅವಶ್ಯಕತೆ ಇದೆ ಅಂದ್ರೆ, ಅಷ್ಟು ಪ್ರಮಾಣದ ಹುಲ್ಲನ್ನ ಅಥವಾ ಜೋಳದ ಕಡ್ಡಿಯನ್ನ ಒಣ ಜೋಳದ ಕಡ್ಡಿಯನ್ನ ತುಂಡರಿಸಿ ಒಂದು 10 ಕೆಜಿ ಒಣ ಮೇವನ್ನ ನಾವು ಈ ಮೌಲ್ಯವರ್ಧನೆ ಮಾಡ್ತೀವಿ ಅಂದ್ರೆ, ಸುಮಾರು 1/2 ಅಥವಾ 1 ಲೀಟರ್ ನೀರನ್ನು ತಗೊಂಡು ಅದಕ್ಕೆ 1/2 ಬೆಲ್ಲನ ಹಾಕ್ತಕ್ಕಂಥದ್ದು, 1 ಹಿಡಿಯಷ್ಟು ಉಪ್ಪನ್ನ ಹಾಕ್ತಕ್ಕಂಥದ್ದು, ಈ ದ್ರಾವಣ ಮಾಡಿಕೊಂಡು ಈ ಒಂದು ತುಂಡರಿಸಿದ ಮೇವಿಗೆ ಎರಚ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಅನುಕೂಲತೆ ಇತ್ತು ಅಂತ ಹೇಳಿದ್ರೆ, ಜೋಳ ಮುಸ್ಕಿನ ಜೋಳ ಅಥವಾ ಅಕ್ಕಿಯ ನುಚ್ಚೆ ಏನಾದ್ರು ನಮ್ಮ ಹತ್ರ ಇದೆಯಾ ಅಂದ್ರೆ, 1/2 ಕೆಜಿಯಷ್ಟು ಅದಕ್ಕೆ ಹಾಕ್ತಕ್ಕಂಥದ್ದು. ಹಾಕಿ 1-2 ಅಥವಾ 3 ಗಂಟೆ ಕಾಲ ಹಾಗೆ ಬಿಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಮೌಲ್ಯವರ್ಧನೆ ಆಗುತ್ತೆ. ಅದರಲ್ಲಿ ನಾವು ಈ ಬೆಲ್ಲ ಮತ್ತೆ ಉಪ್ಪಿನ ದ್ರಾವಣ ಈ ಒಣ ಮೇವಿನೊಟ್ಟಿಗೆ ಸೇರ್ಕೊಂಡು ಏನಾಗುತ್ತೆ, ಮೌಲ್ಯವರ್ಧನೆ ಆಗೋದ್ರ ಜೊತೆಯಲ್ಲಿ ಅದರಲ್ಲಿ ಇರ್ತಕ್ಕಂತ ನಾರಿನಂಶ ಮೆದುವಾಗುತ್ತೆ. ರಾತ್ರಿಗಳು ಕೂಡ ಅದನ್ನ ನಷ್ಟವಾಗದಂತೆ ಸಮರ್ಪಕವಾಗಿ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಅನುಕೂಲ ಆಗೋದ್ರ ಜೊತೆಯಲ್ಲಿ ಅದರ ಜೀರ್ಣಕ್ರಿಯೆಗೆ ಹೆಚ್ಚಿನ ಅನುಕೂಲತೆ ಆಗುತ್ತೆ. ಇಷ್ಟು ಒಣ ಮೇವನ್ನ ನಾವು ಶೇಖರಣೆ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಅದನ್ನ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಬಹಳ ಮುಖ್ಯವಾದಂತ ವಿಧಾನಗಳು. ನಂತರದಲ್ಲಿ ನಾವು ಹಸಿರು ಮೇವನ್ನ ನಾವು ಹೆಚ್ಚಾಗಿ ಬೆಳೆದಂತ ಸಂದರ್ಭದಲ್ಲಿ ಅಥವಾ ಹಸಿರು ಮೇವು ನಮ್ಮಲ್ಲಿ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ನಾವು ಶೇಖರಣೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಒಂದು ವಿಧಾನ ಏನಂದ್ರೆ ರಸಮೇವು ಅಂತ ಹೇಳ್ತೀವಿ ನಾವು ಅದನ್ನ. ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಸೈಲೇಜ್ ಅಂತ ಕೂಡ ಹೇಳ್ತೀವಿ. ಈ ಸೈಲೇಜ್ ಬಗ್ಗೆ ನಾನು ಹೆಚ್ಚಿನವಾಗಿ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಏನಂದ್ರೆ ಈ ರಸಮೇವನ್ನ ಮಾಡ್ತಕ್ಕಂಥದ್ದು ಹಸಿರು ಹುಲ್ಲಿನ ಶೇಖರಣೆ ಮಾಡ್ಲಿಕ್ಕೆ ಮಾತ್ರ. ಒಂದು ಇನ್ನೊಂದೇನಪ್ಪಾ ಅಂದ್ರೆ ಇದರ ರಸಮೇವು ಅಂತಂದ್ರೆ ಗಾಳಿ ರಹಿತವಾಗಿ ನಾವು ಮೇವನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯ. ಅಂದ್ರೆ ಏರ್ ಟೈಟ್ ಆಗಿ ಇದನ್ನ ನಾವು ಶೇಖರಣೆ ಮಾಡ್ತೀವಿ. ಸೊ ನಾವು ಇದನ್ನ ಯಾವ ಯಾವ ಮೇವುಗಳಲ್ಲಿ ರಸಮೇವನ್ನು ಮಾಡ್ಲಿಕ್ಕೆ ಸಾಧ್ಯ ಇದನ್ನ ಬಹಳಷ್ಟು ಜನ ಗಮನದಲ್ಲಿ ಇಟ್ಕೋಬೇಕು. ನಾವು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಮೇವುಗಳಲ್ಲಿ ನಾವು ರಸಮೇವನ್ನ ಮಾಡ್ಲಿಕ್ಕೆ ಆಗಲ್ಲ. ಇದರಲ್ಲಿ ಮುಖ್ಯವಾಗಿ ಏಕದಳ ಮೇವಿನ ಬೆಳೆಗಳಲ್ಲಿ ಅಂದ್ರೆ ನಮ್ಮಲ್ಲಿ ಶರ್ಕರ ಪಿಷ್ಟದ ಅಂಶ ಯಾವ ಮೇವುಗಳಲ್ಲಿ ಜಾಸ್ತಿ ಇರುತ್ತೋ ಆ ಮೇವುಗಳಿಂದ ನಾವು ರಸಮೇವನ್ನ ಮಾಡ್ಕೋಬಹುದು. ಅದರಲ್ಲಿ ನಾವು ಈ ಶರ್ಕರ ಪಿಷ್ಟದ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಏಕದಳ ಮೇವಿನ ಬೆಳೆ ಅಂದ್ರೆ ಮುಸ್ಕಿನ ಜೋಳ ಅಥವಾ ಮೇವಿನ ಜೋಳದರಲ್ಲಿ ನಾವು ಈ ರಸಮೇವನ್ನ ಮಾಡ್ಕೋಬಹುದು. ಈ ರಸಮೇವನ್ನ ನಿಮ್ಗೆ ಹೇಳೋದಾದ್ರೆ ಈ ಮಳೆಗಾಲದಲ್ಲಿ ಮುಸ್ಕಿನ ಜೋಳ ನಾವು ಹೆಚ್ಚಾಗಿ ಬೆಳೆಯುತ್ತೀವಿ ಮೇವಿಗೆ ಅಂತ. ಮೇವಿನ ಮುಸ್ಕಿನ ಜೋಳವನ್ನ ಹಾಲುಗಾಳು ಹಂತದಲ್ಲಿ ಕೊಟ್ಟಾಗ ಅದರಲ್ಲಿ ಪೌಷ್ಟಿಕಯುತವಾಗಿ ಪೌಷ್ಟಿಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಬಟ್ ನಾವು ಇದನ್ನ ಕೆಲವೊಮ್ಮೆ ಏನಾಗಿರುತ್ತೆ ನಾವು ಹೆಚ್ಚಿನ ಪ್ರದೇಶದಲ್ಲಿ ಮೇವಿಗಿಂತ ಬೆಳೆದಿರ್ತೀವಿ. ಸೊ ಆ ಸಂದರ್ಭದಲ್ಲಿ ನಾವು ಹಾಲುಗಾಳು ಅಂತಕ್ಕೆ ಬರ್ತಾಗ ಸೊ ನಮ್ಗೆ ಕೆಲವಷ್ಟು ದಿನಗಳು ಮಾತ್ರ ಹಾಲುಗಾಳಿಗೆ ಬಂದಿರತಕ್ಕಂಥದ್ದು ಮೇವನ್ನು ಕೊಡಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಏನಾಗಿರುತ್ತೆ ಅದು ಬಲ್ತ್ ಹೋಗ್ಬಿಡುತ್ತೆ. ಬಲ್ತ್ ಹೋದಂತ ಸಂದರ್ಭದಲ್ಲಿ ಅದು ಹೆಚ್ಚು ಉಪಯೋಗ. ಆ ಒಂದು ರಸವತ್ತೆಯನ್ನ ಕಾಪಾಡಿ ಪೋಷಕಾಂಶಗಳು ನಷ್ಟವಾಗದಂತೆ ನಾವು ಈ ಒಂದು ವಿಧಾನದಲ್ಲಿ ಶೇಖರಣೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವು ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆದಿರ್ತಕ್ಕಂಥದ್ದು ಹೆಚ್ಚುವರಿಯಾಗಿ ಇರ್ತಕ್ಕಂತ ಈ ಮೇವಿನ ಮುಸ್ಕಿನ ಜೋಳ ಅಥವಾ ಮೇವಿನ ಜೋಳವನ್ನ ನಾವು ಈ ವಿಧಾನದಲ್ಲಿ ಶೇಖರಣೆ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು ಬಹಳ ಮುಖ್ಯವಾಗಿ ಹಂತ ಬಹಳ ಮುಖ್ಯ. ಯಾವ ಹಂತದಲ್ಲಿ ನಾವು ರಸಮೇವನ್ನ ತಯಾರಿಕೆ ಮಾಡಬೇಕಾಗುತ್ತೆ ಅನ್ನೋದು. ಸೊ ಹಂತ ಅಂದ್ರೆ ನಾವು ಮುಖ್ಯವಾಗಿ ರಸಮೇವನ್ನು ಅಂತ ಹೇಳೋದಾದ್ರೆ ಅದರಲ್ಲಿ ಪ್ರಿಫರೆನ್ಷಿಯಲ್ ಕ್ರಾಪ್ ಅಂತೀವಿ. ಅಂದ್ರೆ ಈ ರಸಮೇವಿಗೆ ಬಹಳ ಪ್ರಾಮುಖ್ಯವಾದಂತ ಒಂದು ಬೆಳೆ ಅಂದ್ರೆ ಮೇವಿನ ಮುಸುಕಿನ ಜೋಳ, ಮುಸುಕಿನ ಜೋಳ. ಸೊ ಇದನ್ನ ನಾವು ಹಾಲುಗಾಳ ಹಂತದಲ್ಲೇ ತುಂಡರಿಸಿ ಶೇಖರಣೆ ಮಾಡಬೇಕಾಗುತ್ತೆ. ಗಾಳಿ ರಹಿತವಾಗಿ ತುಂಡರಿಸಿ ಶೇಖರಣೆ ಮಾಡ ಒಂದು ಹಂತ. ನಂತರ ಇದನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಇದರಲ್ಲಿ ಸುಮಾರು ವಿಧಾನಗಳಿವೆ. ಒಂದು ಅಂದ್ರೆ ನಾವು ಗುಂಡಿ ರೂಪದಲ್ಲಿ ಅಂದ್ರೆ ಪಿಕ್ ಮೆಥಡ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಭೂಮಿ ಒಳಗಡೆ ಗುಂಡಿಯನ್ನ ತೆಗೆದು ತೊಟ್ಟಿ ರೂಪದಲ್ಲಿ ಮಾಡಿ ಅದರಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಬಂಕರ್ ಮೆಥಡ್ ಅಂತ ಹೇಳ್ತೀವಿ. ಅಂದ್ರೆ ಭೂಮಿ ಮಟ್ಟದಿಂದ ಮೇಲಕ್ಕೆ ಬಂಕರ್ ತರ ಮಾಡಿ ಅದರಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು. ಅಥವಾ ಡ್ರಮ್ ರೂಪದಲ್ಲಿ ಅಂದ್ರೆ ಗಾಳಿ ಹಾಡದಂತೆ ಶೇಖರಣೆ ಮಾಡ್ತಕ್ಕಂಥ ಯಾವುದೇ ಡ್ರಮ್ಗಳು, ಮುಖ್ಯವಾಗಿ ಪ್ಲಾಸ್ಟಿಕ್ ಡ್ರಮ್ ಅನ್ನು ಉಪಯೋಗ ಮಾಡಬಹುದು ನಾವು. ಸೊ ಅದರಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಬ್ಯಾಗ್ಸ್ ಅಂತ ಬಂದಿದೆ, ಅಂದ್ರೆ ಲ್ಯಾಮಿನೇಟೆಡ್ ಬ್ಯಾಗ್ಸ್. ಅಂದ್ರೆ ಗಾಳಿ ಹೊರಗಡೆಯಿಂದ ಒಳಗಡೆ ಹೋಗದೆ ಇರತ್ತ ಅಥವಾ ನಾವು ಶೇಖರಣೆ ಮಾಡಿರ್ತಕ್ಕಂಥ ಒಳಗಡೆಯಿಂದ ಹೊರಗಡೆ ಬರದಂತೆ ಇರ್ತಕ್ಕಂಥ ಲ್ಯಾಮಿನೇಟೆಡ್ ಬ್ಯಾಗ್ಸ್ ಅಂತ ಹೇಳ್ತೀವಿ. ಇದು ಸೈಲೇಜ್ ಬ್ಯಾಗ್ಸ್ ಅಂತ ಹೇಳ್ತೀವಿ. ಸೊ ಈ ವಿಧಾನಗಳಿಂದ ನಾವು ಈ ಒಂದು ತುಂಡರಿಸಿದ ಮೇವನ್ನ ರಸಮೇವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಶೇಖರಣೆ ಮಾಡ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದೆ, ಹಂತ ಹೇಳಿದೆ, ಮತ್ತೆ ಯಾವ್ಯಾವ ವಿಧಾನದಲ್ಲಿ ಮಾಡಬಹುದು ಅಂತ ಹೇಳಿದೆ. ಇದನ್ನು ಕೂಡ ಅಷ್ಟೇ, ತುಂಡರಿಸಿದ ಮೇವನ್ನು ಕೂಡ ದಿನವಾರ ಅಂದ್ರೆ ಒಂದು ವಾರದ ರೀತಿಯಲ್ಲಿ ಅಥವಾ ನಾಲ್ಕೈದು ದಿನ ತುಂಬ ಹೋಗ್ತಕ್ಕಂಥದ್ದಲ್ಲ, ಒಂದರಿಂದ ಎರಡು ದಿನಗಳು ಹೆಚ್ಚು ಅಂದ್ರೆ ಎರಡು ದಿನದೊಳಗಡೆ ಅದನ್ನ ನಾವು ತುಂಡರಿಸಿ ಗುಂಡಿಯಲ್ಲಿ ತುಂಬಬಹುದಾಗಿರುತ್ತೆ. ಸೊ ಹಾಗಾದ್ರೆ ನಾವು ಎಷ್ಟು ಅಳತೆಯಲ್ಲಿ ಎಷ್ಟು ತುಂಬಬಹುದಾದ್ರೆ ಒಂದು ಚದರ ಅಡಿ ಅಂದ್ರೆ ಒಂದು ಕ್ಯೂಬಿಕ್ ಫೀಟ್ ಅಲ್ಲಿ ಚೆನ್ನಾಗಿ ಒತ್ತಡೀಕರಿಸಿ 15 kg ತುಂಡರಿಸಿದ ಮೇವನ್ನ ನಾವು ಶೇಖರಣೆ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಬಹಳ ಮುಖ್ಯವಾದ ನಿಮಗೆ ಇಲ್ಲಿ ನಾವು ಜಾಗ್ರತೆ ವಹಿಸಬೇಕಾಗಿರೋದು ಏನಂದ್ರೆ ರಸಮೇವು ಮಾಡಬೇಕಾದ್ರೆ ಒಂದು ತುಂಡರಿಸಿದ ಮೇವನ್ನು ಯಾವುದೇ ರೀತಿಯಾಗಿ ಗಾಳಿ ಹಾಡದಂತೆ ತುಂಬಾ ಟೈಟ್ ಆಗಿ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಈಗ ಗುಂಡಿ ರೂಪದಲ್ಲಿ ಅಥವಾ ತೊಟ್ಟಿ ರೂಪದಲ್ಲಿ ಮಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ತುಳಿದು ತುಳಿದು ತುಂಬಾ ಹೋಗ್ಬೇಕು. ತುಂಬಾ ಹೋದಂತೆ ನಾನು ಆಗ್ಲೇ ಹೇಳಿದ ಒಂದು ಅಥವಾ ಎರಡು ದಿನದೊಳಗಡೆ ಆ ಪೂರ್ಣ ಗುಂಡಿಯನ್ನ ತುಂಬಬಹುದಾಗಿರುತ್ತೆ. ನಾವು 1 ಎಕರೆ ಪ್ರದೇಶದಲ್ಲಿ ಬೆಳೆದ್ರೆ ಸರಿ ಸುಮಾರು 12-15 tons ಅಷ್ಟು ನಮ್ಗೆ ಈ ಒಂದು ಹಸಿರು ಮೇವಿನ ಒಂದು ಉತ್ಪಾದನೆ ಸಿಕ್ಕುತ್ತೆ. ಸೊ ಅಷ್ಟನ್ನು ನಾವು ನಾನು ಆಗ್ಲೇ ಹೇಳಿದ್ನಲ್ಲ ಈಗ 1 cubic feet ಅಲ್ಲಿ 15 kg ತುಂಬೋದಾಗಿರುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಾವು ಎಷ್ಟು ಟನ್ ಬೇಕಾಗಿರುತ್ತೋ ಅದರ ರೀತಿಯಲ್ಲಿ ನಾವು ಅಳತೆಯನ್ನ ಲೆಕ್ಕಾಚಾರ ಮಾಡಿಕೊಂಡು ನಾವು ತುಂಬೋದಾಗಿರುತ್ತೆ. ಸೊ ಇದೆಲ್ಲ ಮುಗಿದಾದ ನಂತರ ಮೇಲೆ ಅಷ್ಟೇ ಗಾಳಿ ಹಾಡದಂತೆ ಪ್ಲಾಸ್ಟಿಕ್ ಶೀಟ್ ಅನ್ನ ಕವರ್ ಮಾಡಿ ಮೇಲ್ಗಡೆ ನಾವು ಒತ್ತಡೀಕರಣ ಏರ್ಲಿಕ್ಕಾಗಿ ಈ ಮಣ್ಣನ್ನು ತುಂಬಿರ್ತಕ್ಕಂತ ಚೀಲ ಗಿಲ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೈರ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಮೇಲೆ ಹಾಕ್ಬೇಕಾಗುತ್ತೆ. ಸೊ ನೀವು ಎಷ್ಟು ಗಾಳಿ ರಹಿತವಾಗಿ ಈ ಒಂದು ತುಂಡರಿಸಿದ ಹಸಿರು ಮೇವನ್ನ ತುಂಬ್ತೀರೋ ಅದು ಅಷ್ಟೇ ಗುಣಮಟ್ಟದ ರಸಮೇವು ಬರುತ್ತೆ. ಸೊ ನಾವು ತುಂಬಿ ಕನಿಷ್ಠ ಅದು ರಸಮೇವಾಗಿ ಪರಿವರ್ತನೆ ಆಗ್ಲಿಕ್ಕೆ 45 ದಿವಸಗಳ ಕಾಲ ಬೇಕಾಗುತ್ತೆ. ನಾವು ತುಂಬಿರ್ತಕ್ಕಂಥ 45 ದಿವಸಗಳ ಆದ ನಂತರ ನಾವು ಅದನ್ನ ತೆರೆದು ಅಲ್ಲಿಂದ ನಾವು ಅದು ರಸಮೇವಾಗಿ ಪರಿವರ್ತನೆ ಆಗಿರುತ್ತದೆ. ಹಾಗಾದ್ರೆ ರಸಮೇವಾಗಿ ಪರಿವರ್ತನೆ ಆದಾಗ ಅದು ರಸಮೇವು ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಅದು ರಸಮೇವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಾವು ತುಂಬಬೇಕಾದ್ರೆ ಹಸಿರಾಗಿರುತ್ತೆ. ಈ 45 ಅಥವಾ 50 ದಿವಸಗಳ ಆದ ನಂತರ ನಾವು ತೆರೆದಾಗ ಅದರಲ್ಲಿ ನಮ್ಗೆ ಗೋಲ್ಡನ್ ಯೆಲ್ಲೋ ಕಲರ್ಗೆ ಬಂಗಾರದ ಕಲರ್ಗೆ ಬಂದಿರ್ತದೆ. ಮತ್ತೆ ಅದರ ಮೆಲ್ಲು ಕೂಡ ಅಷ್ಟೇ ಬೆಲ್ಲದ ಹಣ್ಣದ ಒಳ್ಳೆ ವಾಸನೆ ಬರ್ತಾ ಇರ್ತದೆ. ಸೊ ಇದು ನಮ್ಗೆ ಒಳ್ಳೆ ಗುಣಮಟ್ಟದ ರಸಮೇವು ಆಗಿ ಪರಿವರ್ತನೆ ಆಗಿದೆ ಅಂತ ನಾವು ಅದನ್ನ ಕನ್ಫರ್ಮ್ ಮಾಡ್ಕೋಬಹುದು. ತದನಂತರ 45 ದಿವಸ ಆದ ನಂತರದಿಂದ ನಮ್ಮ ರಾತಗಳಿಗೆ ಬೇಕಾದಷ್ಟು ಅಂದ್ರೆ 15-20 ಕೆಜಿಯಷ್ಟು ಒಂದು ರಾತಿಗೆ ನಾವು ಪ್ರತಿದಿನ ಕೊಡ್ಬೋದಾಗಿರುತ್ತೆ. ನಾವು ಅದನ್ನ ತೆರೆದು ಉಪಯೋಗ ಮಾಡಿ ಆದ ನಂತರದಲ್ಲಿ ಅದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಗಾಳಿಗೆ ಹೆಚ್ಚು ಕಾಲ ಅದನ್ನ ನಾವು ತೆರೆದಿಟ್ಟಾಗ ಏನಾಗುತ್ತೆ, ಅದು ಕೊಳಿಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಾವು ರೈತರಿಗೆ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ, ಒಮ್ಮೆ ನಾವು ರಸಮೇವನ್ನು ಮಾಡ್ಕೊಂಡಾಗ ಕನಿಷ್ಠ ಒಂದು 3 ಅಥವಾ 4 ದಿವಸಕ್ಕೆ ಆಗಷ್ಟು ಬೇರೆ ಚೀಲಗಳಲ್ಲಿ ತೆಗೆದಿಟ್ಕೊಂಡು ನಂತರ ಅದನ್ನ ಮುಚ್ಚಬೇಕು, ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಈಗ ನಾನು ಹೇಳಿದೆ, ಈಗ ನಮ್ಗೆ ಮಳೆಗಾಲದಲ್ಲಿ ಈ ಮೇವುಗಳ ಲಭ್ಯತೆ ಜಾಸ್ತಿ ಇರುತ್ತೆ, ಅವಾಗ ಬೆಳೆದಿರ್ತೀವಿ ಅವಾಗ ಮಾಡಿ ಆ ಹೆಚ್ಚುವರಿ ಮೇವನ್ನ ಆ ಕಾಲದಲ್ಲಿ ಮಾಡಿಟ್ಟು ಈ ಬೇಸಿಗೆ ಕಾಲದಲ್ಲಿ ನಮ್ಗೆ ಇದರ ಲಭ್ಯತೆ ಹೆಚ್ಚಾಗಿ ಇರೋದ. ಸೊ ಆ ಸಂದರ್ಭದಲ್ಲಿ ಕೂಡ ನಾವು ಇದನ್ನ ಓಪನ್ ಮಾಡಬಹುದು. ಆ ಕನಿಷ್ಠ 45 ದಿನ ಕಾಲ ಬೇಕು ಅದು ರಸಮೇವಾಗಿ ಪರಿವರ್ತನೆ ಆಗ್ಲಿಕ್ಕೆ. ಬಟ್ ನೀವು ಅದು ಮಾಡಿ ಇಟ್ಟಿರ್ತಕ್ಕಂಥದ್ದನ್ನ ಹಾಗೆ ತೆರೆಯದೆ ಅಂದ್ರೆ ಓಪನ್ ಮಾಡದೆ ಹಾಗೆ ಇಟ್ಟರೆ 1.5-2 ವರ್ಷಗಳ ಕಾಲ ಕೆಡದಂತೆ ಹಾಗೆ ಇರುತ್ತೆ. ಬಟ್ ಒಂದು ಸಾರಿ ನೀವು ತೆರೆದ್ರೆ ಅದನ್ನ ನೀವು 2.5-3 ತಿಂಗಳುಗಳ ಒಳಗಡೆ ಅದನ್ನ ಉಪಯೋಗ ಮಾಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚು ಕಾಲ ನೀವು ಇಟ್ಟರೆ ಏನಾಗುತ್ತೆ, ಪ್ರತಿ ಸಾರಿ ವಾರಕ್ಕೊಮ್ಮೆನೋ ಅಥವಾ ವಾರದಲ್ಲಿ 2 ಬಾರಿ ತೆರೆದು ಗಾಳಿಗೆ ಎಕ್ಸ್ಪೋಸ್ ಮಾಡಿದಷ್ಟು ಒಳಗಡೆ ಕೊಳಿಲಿಕ್ಕೆ ಶುರು ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ತೆರೆದಿರ್ತಕ್ಕಂಥದ್ದು ಅಥವಾ ನಾವು ಒಂದು ಸಾರಿ ರಸಮೇವನ್ನ ನಾವು ತೆರೆದಾಗ ನಮ್ಮ ಉಪಯೋಗಕ್ಕೆ ಅದನ್ನ ನಾವು 2.5-3 ತಿಂಗಳುಗಳ ಒಳಗಡೆ ನಾವು ಉಪಯೋಗ ಮಾಡ್ತಕ್ಕಂಥದ್ದು. ಸೊ ಆಮೇಲೆ ಇದು ರಸಮೇವಿನ ಬಹಳ ಮುಖ್ಯವಾದಂತ ಗುಣ ಏನಂದ್ರೆ, ಹಸಿರು ಮೇವಲ್ಲಿ ಏನು ಪೋಷಕಾಂಶಗಳಿರುತ್ತೋ ಅದೆಲ್ಲ ನಷ್ಟವಾಗದಂತೆ ಹಾಗೆ ಶೇಖರಣೆಯಾಗಿರುತ್ತೆ. ಮತ್ತೆ ಏನಾಗಿರುತ್ತೆ, ಇದರಲ್ಲಿ ಕೆಲವೊಂದು ಅಂದ್ರೆ ನಿಮ್ಗೆ ಹೇಳೋದಾದ್ರೆ ಈ ಶರ್ಕರ ಪಿಷ್ಟಗಳು ತುಂಬಾ ಸುಲಭವಾಗಿ ರಾಸುಗಳಿಗೆ ಜೀರ್ಣ ಆಗೋ ಮಟ್ಟಿಗೆ ಅದು ಪರಿವರ್ತನೆಯನ್ನು ಹೊಂದಿರುತ್ತೆ. ಸೊ ರಾಸುಗಳು ಕೂಡ ಇದರ ಒಳಗಡೆ ಅದು ಪರ್ಮೆಂಟೇಷನ್ ಆಗಿರುತ್ತೆ, ಪರಿವರ್ತನೆ ಆಗಿರೋದ್ರಿಂದ ರಾಸುಗಳು ಕೂಡ ಇದರ ಬೆಲ್ಲದ ಹಣ್ಣಿನ ವಾಸನೆ ಇರೋದ್ರಿಂದ ತುಂಬಾ ಇಷ್ಟಪಟ್ಟು ರಾಸುಗಳು ಹೆಚ್ಚು ಉಪಯೋಗನ ಮಾಡೋದ್ರ ಜೊತೆಯಲ್ಲಿ ಏನಾಗುತ್ತೆ, ನಮ್ಗೆ ಹಾಲಿನ ಇಳುವರಿನೂ ಕೂಡ ಹೆಚ್ಚಾಗುತ್ತೆ, ಮತ್ತೆ ಜೊತೆಯಲ್ಲಿ ಗುಣಮಟ್ಟನೂ ಕೂಡ ನಾವು ಇದರಿಂದ ಕಾಪಾಡ್ಬೋದಾಗಿರುತ್ತೆ. ಸೊ ಇಷ್ಟು ನಾವು ಮುಖ್ಯವಾಗಿ ಮೇವಿನ ಸಂರಕ್ಷಣೆ ಅಥವಾ ವ್ಯವಸ್ಥಿತ ಶೇಖರಣೆ ವಿಧಾನಗಳು, ಅದರ ಜೊತೆಯಲ್ಲಿ ಕೂಡ ಇದು ಮೌಲ್ಯವರ್ಧನೆ ಅಂತ ಕೂಡ ನಾವು ಹೇಳ್ಬೋದು. ರೈತರು ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾನು ಹೇಳಿದ್ನಲ್ಲ, ಒಣ ಮೇವನ್ನ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಅವರು ಮೆದೆ ಆಗ್ತಕ್ಕಂಥದ್ದು, ಅದ್ರ ಜೊತೆಯಲ್ಲೇ ಉಪ್ಪಿನ ಸಿಂಪರಣೆ ಮಾಡಿದಾಗ ಸ್ವಲ್ಪ ಮೌಲ್ಯವರ್ಧನೆ ಹೆಚ್ಚಾಗ್ತಕ್ಕಂಥದ್ದು. ಜೊತೆಯಲ್ಲಿ ಹಸಿರು ಮೇವಲ್ಲಿ ಮುಖ್ಯವಾಗಿ ರಸಮೇವನ್ನ ಮಾಡ್ಕೋಬಹುದಾಗಿರುತ್ತೆ. ಅದರಲ್ಲೂ ಮುಖ್ಯವಾದಂತ ಬೆಳೆಗಳು ಅಂತಂದ್ರೆ ಏಕದಳ ಮೇವಿನ ಬೆಳೆಗಳೇ ಮುಖ್ಯವಾದಂತ ರಸಮೇವು ಮಾಡ್ಲಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು. ಸೊ ಇಷ್ಟು ಮೇವಿನ ಸಂರಕ್ಷಣೆ ಹಾಗೂ ಮೌಲ್ಯವರ್ಧನೆ. ಇಲ್ಲಿ ಒಂದು ಪ್ರಶ್ನೆ ನನಗೆ ಕೇಳೋದಿದೆ, ಈ ರೀತಿ ನಾವು ಸಂರಕ್ಷಣೆ ಮಾಡಿದಂತಹ ಅದು ಒಣಮೇವಾಗ್ಬೋದು ಅಥವಾ ಹಸಿರು ಮೇವಾಗ್ಬೋದು, ರಸಮೇವನ್ನ ತಯಾರಿಸಿ ಇಟ್ಕೊಳ್ತೀವಿ, ಆ ನಂತರದ ದಿನಗಳಲ್ಲಿ ಪಶು ಆಹಾರ ನೀಡುವಂತಹ ಸಂದರ್ಭದಲ್ಲಿ ಎಷ್ಟು ಭಾಗದಷ್ಟು ನಾವು ಕೊಡಬಹುದು? ಪೂರ್ಣವಾಗಿ ಇದನ್ನೇ ಕೊಡ್ಲಿಕ್ಕೆ ಬರೋದಿಲ್ಲ ಅಲ್ವಾ ಕರಿಬಸವರಾಜ್ ಅವರೇ? ಹೌದು, ಈಗ ಅದರಲ್ಲೂ ಮುಖ್ಯವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಸಮೇವು ಅಂದಾಗ ಏನಾಗುತ್ತೆ ಅಂದ್ರೆ ಈ ಹಸಿರು ಮೇವಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮೌಲ್ಯವರ್ಧನೆ ಆಗಿರುತ್ತೆ. ಪೋಷಕಾಂಶಗಳು ಸುಲಭವಾಗಿ ರಾಸುಗಳಿಗೆ ಜೀರ್ಣವಾಗೋ ಒಂದು ಮಟ್ಟಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಇದನ್ನ ನಾವು ನಾನು ಆಗ್ಲೇ ಹೇಳಿದೆ, 1 ರಾಸಿಗೆ 15-20 ಕೆಜಿಯಷ್ಟು ಈ ರಸಮೇವನ್ನ ಕೊಡ್ಬೋದು ಅಂತ. ಇಟ್ಟು ಕೊಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಹಸಿರು ಮೇವನ್ನ ಹೆಚ್ಚುವರಿಯಾಗಿ ಕೊಡುವಂತ ಅವಶ್ಯಕತೆ ಇಲ್ಲ. ಜೊತೆಯಲ್ಲಿ ಪಶು ಆಹಾರನ ನಾವೇನು ಹೇಳ್ತೀವಲ್ಲ, ರಾಸುಗಳಿಗೆ ಒಂದು 10 ಲೀಟರ್ ಕೊಡ್ತಕ್ಕಂಥ ರಾಸುಗಳಿಗೆ 1-4-5 ಕೆಜಿಯಷ್ಟು ಪಶು ಆಹಾರನ ಕೊಡ್ಬೋದು ಅಂತ. ಅದರಲ್ಲಿ ಶೇಕಡ 15-20% ನಾವು ಕಡಿಮೆ ಮಾಡ್ಬೋದು. ಅಂದ್ರೆ 4 ಕೆಜಿ ಅಥವಾ 5 ಕೆಜಿ ಕೊಡ್ತಕ್ಕಂಥದ್ರಲ್ಲಿ 1.75-3 ಕೆಜಿಯಷ್ಟು ಸಾರದ ಪ್ರಮಾಣವನ್ನ ಕೊಡ್ತಕ್ಕಂಥದ್ದು ಕಡಿಮೆ ಮಾಡಬಹುದು. ಸೊ ಇದು ಒಂದು, ಆದ್ರ ಇದ್ರ ಜೊತೆಯಲ್ಲಿ ಅದಕ್ಕೆ ಬೇಕಾದಷ್ಟು ಒಣಮೇವನ್ನ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಗಟ್ಟಿ ಪದಾರ್ಥ ಬಹಳ ಮುಖ್ಯ ಆಗಿರೋದ್ರಿಂದ ಒಣಮೇವನ್ನ ಒಂದು 6-8 kg ಆದ್ರೂ ಒಣಮೇವನ್ನ ಇದ್ರ ಜೊತೆಯಲ್ಲಿ ಕೊಡ್ಬೋದಾಗಿರುತ್ತೆ. ಬಟ್ ಹಸಿರು ಮೇವನ್ನ ಕೊಡೋದನ್ನ ಬಹಳಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ, ರಸಮೇವನ್ನ ನಾವು ಕೊಡಬೇಕಾದ್ರೆ. ಬಹಳ ಸಂತೋಷ ಡಾಕ್ಟರ್ ಎಲ್ಆರ್ ಕರಿಬಸವರಾಜ್ ಅವರೇ, ಇಷ್ಟೊತ್ತು ಮೇವಿನ ಸಂರಕ್ಷಣೆ ಹಾಗೂ ಅದ್ರ ಮೌಲ್ಯವರ್ಧನೆಗೆ ಏನೆಲ್ಲ ಅವಕಾಶಗಳಿದೆ, ಒಬ್ಬ ಪಶುಪಾಲಕ ತನ್ನ ಒಂದು ಮಿತಿಯಲ್ಲೇನೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಇದೆ, ಇಲ್ಲೊಂದಿಷ್ಟು ಶ್ರಮ ವಹಿಸಿದ್ರೆ ಖಂಡಿತ ಅವನು ಪಾಲನೆ ಮಾಡ್ತಿರುವಂತಹ ರಾಸುಗಳಿಗೆ ಗುಣಮಟ್ಟದ ಅದರಲ್ಲೂ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ವರ್ಷ ಇಡೀ ಪೂರೈಕೆ ಮಾಡೋದಕ್ಕೆ ಅವಕಾಶಗಳಿದೆ. ಖಂಡಿತ ಪಶುಪಾಲಕರು ಈ ಅಂಶಗಳನ್ನು ಗಮನಿಸಿ ಗುಣಮಟ್ಟದ ಹಾಲಿನ ಉತ್ಪಾದನೆಯ ದೃಷ್ಟಿಯಿಂದ ಅವರ ರಾಸುಗಳಿಗೆ ಈ ರೀತಿಯ ಆಹಾರಗಳನ್ನು ತಯಾರಿಸಿ ಕೊಡುವಂತಹ ಪ್ರಯತ್ನಗಳು ಇನ್ನೂ ಹೆಚ್ಚಾಗಲಿ ಅಂತ ನಾವು ಆಶಿಸ್ತಾ ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಭಾಗವಹಿಸುವಿಕೆಗಾಗಿ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆ ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಡಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಮಾದರಿ ವಿಶ್ಲೇಷಣೆಗಾಗಿ ಸಂಗ್ರಹಣಾ ವಿಧಾನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಸ್ಬಿ ಮಮತಾ ಅವರೊಂದಿಗೆ ಸಂದರ್ಶನವಿದೆ. ಬಿಎಐ ಎಂಬಿಸಿಟಿ ಹಾಗೂ ಕ್ರೆಡೈ ತಂದಿದೆ ಮೈ ರಿಯಲ್ಟಿ 2021 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಪೆವಿಲಿಯನ್. ಇದೇ December 10-12 ಅಪಾರ್ಟ್ಮೆಂಟ್ಸ್, ವಿಲಾಸ್, ಲೇಔಟ್ಸ್, ಹೋಮ್ ಲೋನ್ಸ್, ರಿಯಲ್ಟಿ ಕನ್ಸಲ್ಟೆಂಟ್ಸ್, ಎಲ್ಲಾ ಪ್ರಾಪರ್ಟಿ ರಿಲೇಟೆಡ್ ಪ್ರಾಜೆಕ್ಟ್ಸ್ ಒಂದೇ ಸೂರಿನಡಿ. ಭೇಟಿ ನೀಡಿ ಮೈ ರಿಯಲ್ಟಿ 2021 ಕಾಸ್ಮೋಪಾಲಿಟನ್ ಕ್ಲಬ್ ಮೈಸೂರು, ಪ್ಲಾಟಿನಂ ಸ್ಪಾನ್ಸರ್ಸ್ ಬ್ರಿಗೇಡ್ ಗ್ರೂಪ್, ಪ್ಯಾರಮೌಂಟ್ ಕನ್ಸ್ಟ್ರಕ್ಷನ್ಸ್, ಗೋಲ್ಡ್ ಸ್ಪಾನ್ಸರ್ಸ್ ಸ್ಕಿಲ್ ಟೆಕ್ ಇಂಜಿನಿಯರ್ಸ್ ಅಂಡ್ ಕಾಂಟ್ರಾಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್, ಈಗಲ್ ಬರ್ಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿಲ್ವರ್ ಸ್ಪಾನ್ಸರ್ಸ್ ಭೀಮಾ ಪ್ರಾಪರ್ಟೀಸ್, ರಾಯ್ ಎಸ್ಟೇಟ್ಸ್. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ದಾಳಿಂಬೆ ಉತ್ಪಾದನೆಯಲ್ಲಿ ಭಾರತ ವಿಶ್ವದ ಪ್ರಮುಖ ರಾಷ್ಟವಾಗಿದೆ. ದೇಶದಲ್ಲಿ ಕಳೆದ 2 ದಶಕಗಳ ಅವಧಿಯಲ್ಲಿ ದಾಳಿಂಬೆ ವಿಸ್ತೀರ್ಣ ಉತ್ಪಾದನೆ ಮತ್ತು ರಫ್ತುಗಳಲ್ಲಿ ಬಹಳ ಹೆಚ್ಚಳ ಆಗಿದೆ. ಮಹಾರಾಷ್ಟ್ರ ದಾಳಿಂಬೆ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಮುಂದೆ ಇದ್ರೆ ನಂತರದ ಸ್ಥಾನಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಿವೆ. ಜಾಗತಿಕ ಮಾರುಕಟ್ಟೆಯ ವಿಚಾರಕ್ಕೆ ಬಂದರೆ 2018 ಅಂಕಿಅಂಶದಂತೆ ದಾಳಿಂಬೆಯ ಮಾರುಕಟ್ಟೆ ಮೌಲ್ಯ 59,860 ಕೋಟಿ. ಇದು 2026 ವೇಳೆಗೆ 1,68,922 ಕೋಟಿಗೆ ಏರಿಕೆಯಾಗೋ ಅಂದಾಜಿದೆ. ಹಾಗಾಗಿ ದಾಳಿಂಬೆ ಬೆಳೆಗೆ ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ ಬೇಡಿಕೆ ಹೆಚ್ಚಾಗೋದಂತೂ ನಿಶ್ಚಿತ. ದಾಳಿಂಬೆ ಕೃಷಿ ಮಾಡಿ 10 ಲಕ್ಷ, 20 ಲಕ್ಷ, 1 ಕೋಟಿ, 2 ಕೋಟಿ ಸಂಪಾದನೆ ಮಾಡಿರೋ ರೈತರು ಕೂಡ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. 1 ಎಕರೆ ದಾಳಿಂಬೆ ಕೃಷಿ ಮಾಡೋದಕ್ಕೆ ಆರಂಭದಲ್ಲಿ ಸಸಿ ವೆಚ್ಚ, ಡ್ರಿಪ್ ಖರ್ಚು, ಗೊಬ್ಬರ, ಕೆಲಸದವರ ಕೂಲಿ ಎಲ್ಲಾ ಸೇರಿ 1-1.5 ಲಕ್ಷ ಖರ್ಚು ಬರುತ್ತೆ. ಎಕರೆಗೆ 300 ದಾಳಿಂಬೆ ಗಿಡಗಳನ್ನ ಬೆಳೆಸಬಹುದು. ಒಳ್ಳೆಯ ಇಳುವರಿ ತೆಗೆದ್ರೆ 1 ಎಕರೆ ದಾಳಿಂಬೆಯಿಂದ 10-12 ಲಕ್ಷ ಆದಾಯ ಪಡೆಯಬಹುದು. ಈ ಬೆಳೆಯು ಹವಾಗುಣದ ಕಠಿಣ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ಬೆಳೆಯಾಗಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಬರ ನಿರೋಧಕ ಶಕ್ತಿ ಕೂಡ ಹೊಂದಿದೆ. ದಾಳಿಂಬೆ ಬರ ಸಹಿಷ್ಣು ಆಗಿರೋದ್ರಿಂದ ಒಣ ಪ್ರದೇಶಗಳಲ್ಲಿ ಇದನ್ನು ಆರಾಮವಾಗಿ ಬೆಳೆಯಬಹುದು. ಆರ್ದ್ರ ಪ್ರದೇಶಗಳಲ್ಲಿ ಶಿಲೀಂಧ್ರ ರೋಗಗಳಿಂದ ಬೇರು ಕೊಳೆಯುವ ಸಾಧ್ಯತೆ ಇರುತ್ತೆ. ಅಂದ್ರೆ ಅತಿಯಾದ ನೀರು ನಿಲ್ಲುವ ಮಳೆ ಬರುವ ಪ್ರದೇಶಗಳಲ್ಲಿ ಇದನ್ನ ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಮಲೆನಾಡಿನ ವಾತಾವರಣಕ್ಕೆ ಇದು ಅಷ್ಟಾಗಿ ಒಗ್ಗಲ್ಲ. ದಾಳಿಂಬೆಯಲ್ಲಿ ಕೀಟಬಾಧೆ ನಿಯಂತ್ರಣ ಬಹಳ ಮುಖ್ಯ. ದಾಳಿಂಬೆಯನ್ನು ಕಾಡುವ ದುಂಡಾಣು ಅಂಗಮಾರಿ ರೋಗ ಎಷ್ಟೋ ರೈತರು ದಾಳಿಂಬೆ ಬೆಳೆಯನ್ನ ಬಿಟ್ಟು ಬೇರೆ ಬೆಳೆಗಳತ್ತ ಹೋಗೋ ರೀತಿ ಮಾಡಿದೆ. ದಾಳಿಂಬೆಯ ಪ್ರಮುಖ ತಳಿಗಳನ್ನ ಹೆಸರಿಸೋದಾದ್ರೆ ಮೃದುಲ, ಆರಕ್ತ, ರೂಬಿ ರೆಡ್, ಕೇಸರ್, ಭಗವಾ, ಸಿಂಧೂರ, ಭಾಗ್ವ, ಜಿಬಿಜಿ ಒಂದು, ಜ್ಯೋತಿ ಮತ್ತು G137. ನಿರ್ದಿಷ್ಟ ಪ್ರದೇಶದ ಹವಾಗುಣ, ಮಣ್ಣಿನ ಗುಣಮಟ್ಟ ಆಧರಿಸಿ ತಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಕಸಿ ಮಾಡಿದ ಸಸಿಗಳನ್ನ ಪಡೆದ್ರೆ ಉತ್ತಮ ಇಳುವರಿ ಸಿಗುತ್ತೆ ಅಂತಾರೆ ರೈತರು. ಪ್ರತಿ ದಾಳಿಂಬೆ ಸಸಿಗೆ ಮಾರುಕಟ್ಟೆಯಲ್ಲಿ ಸುಮಾರು 40 ರೂಪಾಯಿ ಬೆಲೆ ಇದೆ. ಈ ದಾಳಿಂಬೆ ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ದಾಳಿಂಬೆಯಲ್ಲಿರುವ ಅಂಶ ನೆನಪಿನ ಶಕ್ತಿ